ಪೂರ್ಣ ಹೋಯ್ತು ಅದು, ಅದೊಂದು ರೋಗ ಅಟ್ಯಾಕ್ ಆಗಿ ಪೂರ್ಣ ಹೋಗಿದೆ. ಈಗ ಮತ್ತೆ ಹಾಕ್ತಾ ಇದೀವಿ, ಟ್ರೈ ಮಾಡ್ತಾ ಇದೀವಿ ಅದಕ್ಕಾಗಿ. ಯಾಕೆಂದ್ರೆ ಒಂದು ಕಡೆ ರೋಗ ಬಂದು ಪೂರ್ತಿ ಹಾಳಾಯ್ತು ವೆನಿಲ್ಲ, ಇನ್ನೊಂದ್ ಕಡೆ ನಮ್ಗೆ ದರ ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಬಳ್ಳಿ ಎಲ್ಲ ಕಿತ್ತು ಒಗಾಸಿದ್ರು ರೈತರು. ಅದಕ್ಕೋಸ್ಕರ ಕೇಳಿದೆ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಬಾಳೆ ಯಾವ್ದು ಹಾಕಿದ್ರಿ ತಾವು? ಬಾಳೆ ಪುಟ್ ಬಾಳೆ, ಇಲ್ಲಿ ನಮ್ ಪುಟ್ ಬಾಳೆ, ಏಲಕ್ಕಿ ಬಾಳೆ ಅಂತ ಆ ಕಡೆ ಹೇಳ್ತಾರೆ, ಇಲ್ಲಿ ನಾವು ಪುಟ್ ಬಾಳೆ ಅಂತ ಹೇಳ್ತೀವಿ, ಅದನ್ನ ಜಾಸ್ತಿ ಹಾಕಿದೀವಿ. ಅದು ತೋಟದಲ್ಲಿ ಇರುವಂತದ್ದಲ್ವಾ? ಅಡಿಕೆ ತೋಟದಲ್ಲಿ? ಅಡಿಕೆ ತೋಟದಲ್ಲಿ. ಸರಿ ಹರ್ಷ ಅವ್ರೆ, ಈಗ ನೀವು ಇಷ್ಟೊಂದು ಸಾಂಬಾರ್ ಬೆಳೆಗಳನ್ನೆಲ್ಲ ಇಟ್ಕೊಂಡಿದ್ದೀರಲ್ಲ, ಏಲಕ್ಕಿ ಇದೆ, ಮತ್ತೆ ಜಾಯಿಕಾಯಿ ಇದೆ, ಲವಂಗ ಇದೆ, ಇವುಗಳನ್ನೆಲ್ಲ ಹೇಗೆ ಅಂತರ ಇಟ್ಟು ತಾವು ತೋಟದಲ್ಲಿ ಹಾಕಿದ್ರಿ? ಈಗ ಜಾಯಿಕಾಯಿ ಲವಂಗಗಳು ದೊಡ್ಡ ಮರ ಆಗ್ತದೆ, ಅದನ್ನೆಲ್ಲ ತೋಟದ ತುದಿಗಳಿಗೆ ಹಾಕಿದೀವಿ. ಅಂಚಲ್ಲಿದೆ? ಅಂಚಿನಲ್ಲಿ ಸುತ್ತ ಜಾಯಿಕಾಯಿ ಲವಂಗ ಇದೆ, ಮಧ್ಯದಲ್ಲಿ ಬಾಳೆ ಮತ್ತೆ ಏಲಕ್ಕಿ ಇದೆ, ಕಾಳುಮೆಣಸು ಒಂದ್ ಮರ ಬಿಟ್ಟು ಒಂದ್ ಮರಕ್ಕೆ ಇದೆ, ಆ ತರದಲ್ಲಿದೆ. ಈಗ ಸುತ್ತಲೂ ಎಷ್ಟಿದೆ ನಿಮ್ದು ಇದು ಜಾಯಿಕಾಯಿ ಮತ್ತೆ ಲವಂಗದ ಮರಗಳು? ಸುಮಾರು ಒಂದು 80 ಮರ ಇದೆ ಜಾಯಿಕಾಯಿ, ಒಂದು 30 ಮರ ಲವಂಗ ಇದೆ. ಈಗ ಅದಷ್ಟನ್ನು ನೀವು ಬೇಲಿ ಅಂಚಿಗೆ ಹಾಕಿರುವಂತದ್ದು ಹೇಗೆ, ಅಥವಾ ತೋಟದ ಮೇಲ್ಭಾಗದಲ್ಲಿ ಇರುವಂತ ಜಾಗದಲ್ಲಿ ಹಾಕಿರೋ? ಇಲ್ಲ, ತೋಟದ ಅಂಚಿನಲ್ಲಿ, ಸ್ವಲ್ಪ ತೋಟದ ಆ ಕಡೆನೂ ಇದೆ, ಆದ್ರೆ ಅಂಚಿನಲ್ಲೇ ಜಾಸ್ತಿ ಇದೆ. ಈಗ ಅದೇ ಒಂದು ಜಾಯಿಕಾಯಿ ಮರಕ್ಕೂ ಇನ್ನೊಂದು ಜಾಯಿಕಾಯಿ ಮರಕ್ಕೂ ಎಷ್ಟು ಅಂತರ ಇದೆ, ಅಥವಾ ಒಂದು ಜಾಯಿಕಾಯಿ ಮರ ಆದ್ಮೇಲೆ ಲವಂಗ ಇಟ್ಟಿದ್ರು, ಹಾಗೆ ಹೇಗೆ ಮಾಡಿದ್ರು? ಸ್ವಲ್ಪ ಲವಂಗ ಮತ್ತೆ ಜಾಯಿಕಾಯಿ ಮಿಕ್ಸ್ ಮಾಡಿ ಹಾಕಿದೀವಿ, ಸುಮಾರು ಒಂದು 20-25 ಅಡಿ ದೂರದ ಅಂತರದಲ್ಲಿ ಇದೆ. ನಮ್ಮ ಬಣ್ಣದ ತುದಿ ಅಂತ ಹೇಳ್ತೀವಿ, ಹೆಚ್ಚು ಕಮ್ಮಿ ಆ ಬಣ್ಣ ತುದಿ ತುದಿನಲ್ಲಿ ಆ ಗಿಡಗಳನ್ನು ಹಾಕ್ತಾ ಬಂದಿದ್ದೀವಿ. ಈ ಜಾಯಿಕಾಯಿ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಬಹಳ ಬುದ್ಧಿವಂತಿಕೆ ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಗಂಡು ಗಿಡಗಳು, ಹೆಣ್ಣು ಗಿಡಗಳು, ಇನ್ನು ಕೆಲವು ಗಿಡಗಳನ್ನ ತನ್ನೆಟ್ರೆ ಕಾಯ ಬರೋದಿಲ್ಲ ಅಂತೆಲ್ಲ ಹೇಳ್ತಾರಪ್ಪ. ಹೌದೌದು, ಗಂಡು ಗಿಡ ಯಾವ್ದು ಕಾಯ ಬರೋದಿಲ್ಲ, ಹೂ ಮಾತ್ರ ಬರುತ್ತದೆ. ಅದು ನಾವು ಇಷ್ಟು ದಿನ ಆದ್ರೂ ನಮ್ಗದನ್ನ ಕರೆಕ್ಟ್ ಆಗಿ ಇನ್ನೂ ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ. ಸುಮಾರು ನಾವು ತಂದು ಹಾಕಿದ್ಮೇಲೆ ಒಮ್ಮೆ ಆಯ್ತು ಅಂದ್ರೆ ನಮ್ಮ ಅದೃಷ್ಟ, ಅದೃಷ್ಟ. ಹೆಚ್ಚಿನ ಪಾಲ ಹೆಣ್ಣು ಗಿಡನೆ ಬರ್ತದೆ, ಅದೇನ್ ತೊಂದ್ರೆ ಇಲ್ಲ. ಬಹುಶಃ ಒಂದ್ 10 ಗಿಡ ತಗೊಂಡಲ್ಲಿ ಒಂದು ಎರಡು ಗಿಡ ಗಂಡು ಗಿಡ ಬರ್ಬೋದು ಅಷ್ಟೇ, ಬರ್ಬೋದು. ಅಂತದ್ ಬಂದ್ರೆ ಸ್ವಲ್ಪ ಕಟಿಂಗ್ ಮಾಡಿ ಇಟ್ಟರೆ ಆಯ್ತು, ಅದು ಬೇಕಾಗುತ್ತೆ ಪರಾಗಸ್ಪರ್ಶಕ್ಕೆ. ಈಗ ಇದನ್ನೆಲ್ಲ ನೀವು ನರ್ಸರಿಯಿಂದನೇ ತಂದಿದ್ದ ಅಥವಾ ನೀವೆಲ್ಲ ಮಾಡಿದ್ರ ನಿಮ್ ನರ್ಸರಿ ಒಳಗೆಲ್ಲ? ಇಲ್ಲ, ನಾವೇ ಹೊರಗಡೆಯಿಂದ ತಂದಿದ್ದು. ನಮ್ದು ಸುಮಾರು ಈಗ 10 ವರ್ಷದ ಹಿಂದೆ ನಾವೊಂದು ಸಾವಯವ ಕೃಷಿ ಬಗ್ಗೆ ಒಂದು ಆಸಕ್ತರೆಲ್ಲ ಸೇರಿ ಒಂದು 10 ಜನ ಸೇರಿ ಒಂದು ಸಂಘವನ್ನು ಮಾಡಿದ್ವಿ, ಗುಂಪನ್ನ. ಅದು ಅದರಿಂದ ನಾವು ಅವಾಗ ತರಿಸ್ತಿದ್ವಿ, ಎಲ್ಲ ಕಾಳುಮೆಣಸಿನ ಗಿಡ ತರಿಸಿದೀವಿ, ಜಾಯಿಕಾಯಿ ಗಿಡ, ಲವಂಗದ ಗಿಡ, ಅದನ್ನೆಲ್ಲ ತಂದು ನಾವು ಸಾವಯವ ಕೃಷಿನೇ ಅವಾಗಿಂದ ಸುಮಾರು 11 ವರ್ಷದಿಂದಲೇ ಸ್ಟಾರ್ಟ್ ಮಾಡಿದೀವಿ. ಇದಕ್ಕೆಲ್ಲ ಗೊಬ್ಬರ, ಮಣ್ಣು ಮತ್ತೆ ನೀರಿನ ನಿರ್ವಹಣೆ ಎಲ್ಲ? ಈಗ ನಮ್ಮ ಮಲೆನಾಡಲ್ಲಿ ನಮ್ದು ಪರಂಪರಾಗತ ತೋಟಗಳಿಗೆ ನೀರಿನ ಅವಶ್ಯಕತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇರೋ ನೀರನ್ನ ಹೇಗೆ ತೆಗಿಬೇಕು ಅನ್ನೋದೇ ಚಿಂತೆಯಲ್ಲಿದ್ದೀವಿ, ಅಷ್ಟು ಬಿಟ್ರೆ ಇನ್ನು ಶುರುವಾಗಿಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ತೊಂದರೆ ಆಯ್ತು, ನೀರಿಂದ ಜಾಯಿಕಾಯಿ ಲವಂಗಕ್ಕೆಲ್ಲ ಸಮಸ್ಯೆ ಇಲ್ಲ, ಅದಕ್ಕೇನು ಎಕ್ಸ್ಟ್ರಾ ಬಿಡ್ಬೇಕು ಅನ್ನೋದೇನಿಲ್ಲ. ಅದು ತೋಟದ ಅಂಚಲ್ಲಿ ಕಾಡು ಮರ ತರನೇ ಇರ್ತದೆ. ಇನ್ನು ಏಲಕ್ಕಿ ಮತ್ತೆ ಕಾಳುಮೆಣಸು, ಏಲಕ್ಕಿಗೆ ಸ್ವಲ್ಪ ಬೇಕಾಗುತ್ತೆ ನೀರು, ಬಿಟ್ರೆ ಈ ಹಳೆ ತೋಟಗಳಿಗೆ ನಮ್ದು ನೀರಿಲ್ಲ, ಹೊಸ ತೋಟಗಳಿಗೆ ಮಾಡಿದೀವಿ. ಈಗ ಜಾಯಿಕಾಯಿ ಮತ್ತೆ ಲವಂಗದ ಮರಗಳಿಗೆ ಗೊಬ್ಬರ ಏನಾರು ಹಾಕ್ತೀರಾ? ಹಾ, ಗೊಬ್ಬರ 2 ವರ್ಷಕ್ಕೊಂದ್ಸರಿ ಹಾಕ್ತಿವಿ. ಇದೇ ಸಾವಯವ, ನಾವು ಅಡಿಕೆ ಮರಕ್ಕೆ ಹಾಕ್ಬೇಕಾದ್ರೆ ಒಂದೊಂದ್ ಸ್ವಲ್ಪ ಸ್ವಲ್ಪ ಒಂದೊಂದ್ ಬುಟ್ಟಿ ತರ ಹಾಕಿ ಕೃಷಿ ಮಾಡ್ತೇವೆ. ಮತ್ತೆ ಆ ಜಾಯಿಕಾಯಿನ ಕೊಯ್ಯುವಂತದ್ದು ಮತ್ತೆ ಲವಂಗದ ಮೊಗ್ಗುಗಳನ್ನ ಕೊಯ್ಯುವಂತದ್ದು? ಹಾ, ಈಗ ಅಕ್ಟೋಬರ್ ಅಥವಾ ನವಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಜಾಯಿಕಾಯಿ, ಅವಾಗ ಹಣ್ಣಾಗಿ ಒಡಿತದೆ. ಅದು ಒಡೆದಾಗ ಅದನ್ನ ಕೊಯ್ತೀವಿ, ಕೊಯ್ದು ಒಣಸ್ಬೇಕು. ಅದ್ರೊಳಗೆ ಮೇಲ್ಗಡೆ ಪತ್ರೆ ಇರುತ್ತೆ, ಒಳಗಡೆ ಕಾಯಿ ಇರುತ್ತೆ. ಆಮೇಲೆ ಈಗ ಲವಂಗ ಮಾರ್ಚ್ ನಲ್ಲಿ ಬರುತ್ತೆ, ಫೆಬ್ರವರಿಯಿಂದ ಮಾರ್ಚ್ ಆ ಟೈಮೇ ಬರುತ್ತೆ. ಅದು ಒಂದೆರಡು ಹೂ ಅರಳ್ಬೇಕು, ಒಂದೆರಡು ಹೂ ಅರಳ್ದಾಗ ಕೊಯ್ದ್ರೆ ಕರೆಕ್ಟ್ ಆಗಿರುತ್ತೆ. ಎಲ್ಲ ಮರಗಳು ಒಂದೇ ಸುತ್ತಿ ಬರಲ್ಲ, ತುಂಬಾ ಚೇಂಜಸ್ ಇರುತ್ತೆ. ಒಂದೊಂದ್ ಮರಕ್ಕೆ ಒಂದೊಂದ್ ಮರಕ್ಕೆ 15-20 ದಿನ ಡಿಫ್ರೆನ್ಸ್ ಗಳು ಇರುತ್ತದೆ. ಈಗ ಜಾಯಿಕಾಯಿ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಿರುತ್ತೆ, ಹಾಗಾಗಿ ನೀವು ಹೇಗೋ ಮಾಡಿ ಅದನ್ನ ಗುರುತಿಸಿ ಕೊಯ್ತೀರಿ. ಈ ಲವಂಗದ ಮೊಗ್ಗನ್ನ ಹೇಗೆ ಅದನ್ನ ಕೊಯ್ತೀರಿ? ಮತ್ತೆ ಅಕಸ್ಮಾತ್ ಅದರ ಕೆಳಗೆಲ್ಲಾರ ಬಿದ್ದೋಗ್ಬಿಟ್ರೆ ಕಸ ಗಿಸ ಎಲ್ಲ ಇರುತ್ತೆ, ಅದನ್ನ ಆರಿಸ್ಕೊಳ್ಳೋದೆಲ್ಲ ಹೇಗೆ? ಈಗ ಅದು ಸ್ವಲ್ಪ ನಮ್ದು ಅಡಿಕೆ ಮರಕ್ ಸಿಗುತ್ತೆ, ಸುತ್ತ ಅಡಿಕೆ ಮರ ತುದಿ ಇರೋದ್ರಿಂದ ಅಡಿಕೆ ಮರಕ್ ಸಿಗುತ್ತೆ. ಈ ಮರ ಕೊನೆ ಕೊಯ್ಯೋನೇ ಕೊಯ್ತಾನ ಅದನ್ನ, ಅದು ಗೊತ್ತಾಗುತ್ತೆ ಸ್ವಲ್ಪ ಒಂದೆರಡು ಹೂ ಅರಳದ್ ಗೊತ್ತಾಗುತ್ತೆ ಆ ಟೈಮಿಗೆ. ಎರಡು ಹೂ ಒಂದ್ 4 ಹೂ ಅರಳಿದ ತಕ್ಷಣ ಕೊಯ್ದ್ಬಿಟ್ರೆ ಕರೆಕ್ಟ್ ಆಗುತ್ತೆ. ಆಮೇಲೆ ಅದೇ ಆ ಕೊನೆ ಕೊಯ್ಯೋನು ಕೊಯ್ತಾನೆ, ಸುತ್ತ ಇದು ಹಾಕೊಂಡು ಏಣಿನ ಯೂಸ್ ಮಾಡ್ತಾರೆ, ಅದರಿಂದ ಕೊಯ್ತಾರೆ. ಈಗ ದೊಡ್ಡ ಮರ ಆಗುತ್ತೆ ಲವಂಗದ್ದು? ಹೌದೌದು, ಒಂದು 20 ನಮ್ಮಲ್ಲಿ ಯಾವುದೇ ಗಿಡ ನೆಟ್ಟರು ಮೇಲ್ಗಡೆ ಹೋಗೋದೇ ಸರಿ, ಕೆಳಗಡೆ ಕಾಯಿ ಬರಲ್ಲ. ನೀವೊಂದು ಬಾಳೆ ನೆಟ್ಟರು ಸಹಿತ 15 ಅಡಿ ಹೋಗಿ ಕೊನೆ ಬರುತ್ತೆ. ಇಲ್ಲಿ ಮಳೆ ಬಿಸಿಲಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಇದು 30 ಅಡಿ ಆಗುತ್ತೆ. 25-30 ಅಡಿ ಲವಂಗದ ಗಿಡ ಆಗುತ್ತೆ, 40 ಅಡಿವರೆಗೂ ಜಾಯಿಕಾಯಿ ಆಗುತ್ತೆ. ಈಗ ಸರಿ, ಅಷ್ಟು ತುದಿಯಲ್ಲಿರುವಂತಹ ಮೊಗ್ಗನ್ನ ಕುಯ್ಯೋದು ಹೇಗೆ ಅಂತೇಳಿ, ಮರಕ್ಕೇನು ತೊಂದರೆ ಆಗಲ್ಲ ಆತರ ಮುರಿದು ತೆಗೆದ್ರೆ ಆ ಮೊಗ್ಗನ್ನ? ಇಲ್ಲ, ಮತ್ತೆ ಚಿಗರುತ್ತದೆ. ಆ ಒಂದು ಗೊಂಚಲು ಗೊಂಚಲು ಮುರಿದಾಗ ಮುಂದಿನ ವರ್ಷ ಮತ್ತೆ ಚಿಗರುತ್ತೆ. ಹಾಗಾಗಿ ಏನು ಮರಕ್ಕೇನು ತೊಂದರೆ ಆಗೋದಿಲ್ಲ, ಒಂದು ರೀತಿ ಕಸಿ ಆದಾಗ ಆಗತ್ತೆ, ಕಸಿ ಆದಾಗ. ಸೊ ಈ ರೀತಿಯಾಗಿ ಜಾಯಿಕಾಯಿ ಮತ್ತೆ ಲವಂಗವನ್ನ ನೀವು ತೋಟದ ಸುತ್ತಲೂ ಹಾಕಿ ಅದನ್ನ ಅಂತರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಇನ್ನು ತೋಟದ ಒಳಗಡೆ ಕಾಳುಮೆಣಸು ಮತ್ತೆ ಏಲಕ್ಕಿ ಇದೆ. ಹೌದು, ಈಗ ನಮ್ದು ಕಾಳುಮೆಣಸೆಲ್ಲ ಬಾರಿ ಹಳೆ ಬಳ್ಳಿಗಳಿದೆ, ಕರಿಮುಂಡ, ಆಮೇಲೆ ಪಣಿಯೂರು ಇತ್ತಿತ್ತಲಾಗೆ ನಮ್ಮ ಇದರಿಂದ ಬಂದಿರೋದು. ಮುಂಚೆ ಎಲ್ಲ ಒಕ್ಕಾಳು ಅಂತ ಹೇಳ್ತೀವಿ, ಗಿರಿಮುಂಡ ಅಂತಿದೆ. ಇದು ಹಳೆ, ಇದು ನಮ್ಮ ತಂದೆಯವ್ರ ಕಾಲದ ಗಿಡಗಳಿದೆ. ಈಗಿನ ಗಿಡಗಳು ಪಣಿಯೂರು. ಕಾಳುಮೆಣಸಿನಲ್ಲಿ ಎಲ್ಲಾ ತಳಿಗಳನ್ನು ನೀವು ತೋಟದಲ್ಲಿ ಹಾಕೊಂಡಿದ್ದೀರಿ? ಹೌದು, ಈಗ ಹೊಸದಾಗಿ ಬಂದಿರೋಂತ ತಳಿಗಳನ್ನು ಹಾಕಿದೀವಿ. ಶ್ರೀಕರ, ಶುಭಕರ, ತೇವಮ್ಮ, ಆಗಿನ ಬಳ್ಳಿಗಳನ್ನು ಹಾಕಿದೀವಿ. ಈಗ ಹಳೆ ಪರಂಪರಾಗತವಾಗಿ ಬಂದಿರತಕ್ಕಂಥ ಬಳ್ಳಿಗಳು ಇವೆ. ಈಗ ಹೊಸದಾಗಿ ನೆಟ್ಟಿರುವಂತಹ ಹೊಸ ತಳಿಗಳಲ್ಲಿ ಫಸಲು ಬರ್ತಾ ಇದೆ ಈಗ? ಹೌದು, ಈಗ ಒಂದು 4 ವರ್ಷದಿಂದ ಹಾಕಿದೀವಿ. ಅದೆಲ್ಲ ಕೆಲವುದೆಲ್ಲ ಸ್ಟಾರ್ಟ್ ಆಗಿ ಬರ್ತಾ ಇದೆ. ನಮ್ಮ ಹೊಸ ತೋಟಕ್ಕೆ ಒಂದ್ ಮರ ಬಿಟ್ಟು ಒಂದ್ ಮರಕ್ಕೆ ಹಾಕಿದೀವಿ, ಅದು ಈಗೆಲ್ಲ ಸ್ಟಾರ್ಟ್ ಆಗಿದೆ. ಈಗ ಇತ್ತೀಚಿನ ಹೊಸ ತಳಿಯ ಕಾಳುಗಳಿಗೆ ಗುಣಮಟ್ಟಕ್ಕೂ ಮತ್ತೆ ಈಗ ಹಳೆ ತಳಿಯ ಕಾಳುಗಳ ಗುಣಮಟ್ಟಕ್ಕೂ ಏನಾದ್ರು ವ್ಯತ್ಯಾಸ ಕಂಡು ಬಂದಿದೆ ನಿಮಗೆ? ತುಂಬಾ ವ್ಯತ್ಯಾಸ ಇದೆ. ಯಾಕೆಂದ್ರೆ ಈಗ ಲೀಟರ್ ವೆಯ್ಟ್ ಅಂತ ಹೇಳಿ ಕೇಳಿರ್ತಾರೆ. ಈಗ ನಾವು ಸೇಲ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಲೀಟರ್ ವೆಯ್ಟ್ ಅಲ್ಲಿ ಕರಿಮುಂಡ ಅಲ್ಲ ಆದ್ರೆ 600-620 ಗ್ರಾಮ್ಗಳು ಬರ್ತದೆ ಒಂದ್ ಲೀಟ್ರಿಗೆ. ಅದೇ ಈಗಿನ ಹೊಸ ತಳಿಗಳು ಪಣಿಯೂರು ಆ ತರದ್ದೆಲ್ಲ 520-530 ಗ್ರಾಮ್ಸ್ ವ್ಯತ್ಯಾಸ ಆಗುತ್ತೆ. ಅಂದ್ರೆ ರೇಟ್ ಸಹಿತ 630 ಇದ್ರೆ ಅದಕ್ಕೆ ತುಂಬಾ ರೇಟ್ ಜಾಸ್ತಿ ಇರುತ್ತೆ, ಇದಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ. ತೂಕ ಕಡಿಮೆ ಈ ಹೊಸ ತಳಿಗಳಲ್ಲಿ? ತೂಕ ಕಡಿಮೆ, ಆದ್ರೆ ಈಲ್ಡ್ ಬರೋದು ತುಂಬಾ ಜಾಸ್ತಿ. ಪಣಿಯೂರು ತುಂಬಾ ಜಾಸ್ತಿ, ಅದಕ್ಕೆ ಹೋಲಿಸಿದಾಗ ಈ ಕರಿಮುಂಡ 1 ವರ್ಷ ಬರ್ತದೆ, ನೆಕ್ಸ್ಟ್ ಇಯರ್ ಇರೋದಿಲ್ಲ, ಬರೋದೇ ಇಲ್ಲ. ಆದ್ರೆ ಪಣಿಯೂರು ಮಾತ್ರ ಯಾವ ಪ್ರತಿ ವರ್ಷನೂ ಬರ್ತಾ ಇರುತ್ತೆ, ಈಲ್ಡ್ ಜಾಸ್ತಿ ಬರುತ್ತೆ. ಮತ್ತೆ ಈಗ ಹೊಸ ತಳಿ ಹೇಳಿದ್ರಲ್ಲ ಶ್ರೀಕರ, ಶುಭಕರ ಎಲ್ಲ? ಅದು ಅಷ್ಟೇ, ಅದು ಸ್ವಲ್ಪ ಈ ಪಣಿಯೋರ್ಕಿಂತ ಜಾಸ್ತಿ ವೆಯ್ಟ್ ಇದೆ, ವೆಯ್ಟ್ ಜಾಸ್ತಿ ಬರ್ತಾ ಇದೆ. ಆ ಪ್ರಮಾಣ ಇನ್ನೂ ಗೊತ್ತಾಗಿಲ್ಲ ನಮ್ಗೆ, ಆದ್ರೆ ಬರ್ತದೆ, ಜಾಸ್ತಿ ಬರ್ತದೆ. ರೋಗಬಾಧೆಗಳು ಕರಿಮುಂಡ ಮತ್ತೆ ಒಕ್ಕಾಳು ಅಂತ ಹೇಳಿದವಲ್ಲ, ಅದಕ್ಕೆ ಇಲ್ಲೇ ಇಲ್ಲ ಅಂತ ಹೇಳ್ಬೋದು, ಭಾರಿ ಕಡಿಮೆ ಇದೆ. ಅದೇ ಹೊಸ ತಳಿ ಪಣಿಯೂರಿಗೆ ತುಂಬಾ ರೋಗಬಾಧೆ ಇದೆ. ಈ 3 ವರ್ಷದ ನೆಟ್ಟಿದ್ದಕ್ಕೆ ಈಗಾಗಲೇ ಕೆಲವುದಕ್ಕೆ ಸೊರಬ ರೋಗ ಬರ್ತಾ ಇದೆ. ಅದು ಬಿಟ್ರೆ ಅದಕ್ಕಾಗಿಂದ ನಾವೇನ್ ಮಾಡಿದೀವಿ, ಎಲ್ಲ ಮಿಕ್ಸ್ ಹಾಕಿದೀವಿ, ಸ್ವಲ್ಪ ರೋಗ ಬಾಧೆ ಕಡಿಮೆ ಅಂತ ಹೇಳ್ತಾರೆ. ಬಹಳ ಒಳ್ಳೆ ಕೆಲಸ ಹರ್ಷ ಅವರೇ. ಯಾಕೆಂದ್ರೆ ನಾವು ಜಾಸ್ತಿ ಇಳುವರಿ ಬರುತ್ತೆ ಮತ್ತೆ ಪ್ರತಿ ವರ್ಷ ನಮಗೆ ಕಾಳು ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಎಲ್ಲ ಒಂದೇ ತಳಿಯನ್ನೇ ನಾವು ಕಾಳುಮೆಣಸು ಹಾಕೊಂಡ್ರೆ ಈ ತರದ ಸಮಸ್ಯೆಗಳು ಶುರುವಾದಾಗ ನಮಗೆ ಆರ್ಥಿಕವಾಗಿ ಬಹಳ ನಷ್ಟ ಉಂಟಾಗುತ್ತೆ. ಹಾಗಾಗಿ ಮಿಶ್ರ ಬೇಸಾಯ ಮತ್ತೆ ಮಿಶ್ರ ತಳಿಗಳು ಅಂದ್ರೆ ಎಲ್ಲಾ ತರದ ತಳಿಗಳನ್ನು ನಾವು ತೋಟದಲ್ಲಿ ಹಾಕೊಳ್ಳೋದ್ರಿಂದ ಅಕಸ್ಮಾತ್ ಯಾವ್ದಾದ್ರು ಒಂದು ತಳಿಗೆ ಹಾನಿಯಾದ್ರೆ ಇನ್ನೊಂದು ತಳಿಲಿ ನಮಗೆ ಕಾಳು ಮತ್ತೆ ಸಸಿಗಳು ಉಳ್ಕೊಳ್ಳುತ್ತೆ, ಗಿಡನೂ ಉಳ್ಕೊಳ್ಳುತ್ತೆ, ಕಾಳು ಬರುತ್ತೆ, ಮತ್ತೆ ಆರ್ಥಿಕವಾಗಿಯೂ ಅಷ್ಟೇನು ಹೊರೆ ಅಂತೇಳಿ ಅನಿಸೋದಿಲ್ಲ. ಇದು ಒಂದು ಒಳ್ಳೆ ಕ್ರಮ, ರೈತರು ಅನುಸರಿಸಬೇಕಾದಂತಹ ಒಳ್ಳೆ ಕ್ರಮ. ಇನ್ನು ಬಹಳಷ್ಟು ತೋಟಗಳಲ್ಲಿ ಏಲಕ್ಕಿನೇ ನಾಶ ಆಗ್ತಾ ಇದೆ, ಮಾಯವಾಗ್ತಾ, ಕರೆಕ್ಟ್ ಆಗಿ ಹೇಳಿದ್ರೆ ನೀವು, ಏಲಕ್ಕಿನೇ ಮಾಯವಾಗ್ತಾ ಇದೆ. ಹೌದು, ಯಾಕೆಂದ್ರೆ ಈಗ ನಮ್ಮಲ್ಲಿ ತುಂಬಾ ಕಾಡು ಪ್ರಾಣಿಗಳ ಹಾವಳಿ, ತುಂಬಾ ಮಂಗಗಳಂತೂ ಉಳಿಸೋದೇ ಇಲ್ಲ, ಗಿಡ ತಂದು ನೆಟ್ಟಾಗ್ಲೇ ಕಿತ್ಕೊಂಡು ಹೋಗೋ ಸ್ಥಿತಿ ಇದೆ. ಈಗ ನಮ್ಮೂರ್ನಲ್ಲಿ ಸ್ವಲ್ಪ ನಾವು ಒಂದು ಒಕ್ಕಟ್ಟಿಂದ ಇದೀವಿ, ಅದಕ್ಕಾಗಿಂದ ಬಾಳೆ ಮತ್ತೆ ಏಲಕ್ಕಿ ಉಳ್ಕೊಂಡಿದೆ. ಒಬ್ಬವನ್ನ ಕಾಯಲಿಕ್ಕೆ ನೇಮಕ ಮಾಡಿ ಅವನ್ನ ಇಟ್ಟಿದೀವಿ. ಇಲ್ಲಾಂದ್ರೆ ನಮ್ಮ ಸುತ್ತಮುತ್ತ ಪಕ್ಕದಲ್ಲಿ ನಿಟ್ಟೂರು ಇರ್ಬೋದು, ಆ ಕಡೆ ಸಂಪೆಕಟ್ಟೆ ಇರ್ಬೋದು, ತುಂಬಾ ಮನೆ ಹಂಚು ಇಳಿಸುವ ಸ್ಥಿತಿಯಲ್ಲಿ ಮಂಗಗಳಿದಾವೆ. ಈಗ ಈ ನಮ್ಮಲ್ಲಿ ಸ್ವಲ್ಪ ಅದ್ರ ಪ್ರಮಾಣಕ್ಕೆ ಆ ಕಡಿವಾಣ ಇದೆ, ಆದ್ರಿಂದ ಸ್ವಲ್ಪ ಏಲಕ್ಕಿಯನ್ನ ಬೆಳೆಸ್ತಾ ಇದೀವಿ, ಏಲಕ್ಕಿ ಮತ್ತೆ ಬಾಳೆನ. ಇಲ್ಲಾಂದ್ರೆ ಮಂಗನ ಹಾವಳಿ ತುಂಬಾ ಜಾಸ್ತಿ ಇದೆ. ಏಲಕ್ಕಿಗೆ ಏನಾದ್ರು ನಿಮ್ ಭಾಗದಲ್ಲಿ ರೋಗ ಇದೆಯಾ? ಇದೆ, ರೋಗ ಗ್ಯಾರಂಟಿ. 3 ವರ್ಷಕ್ಕೊಂದ್ಸರಿ ರೋಗ ಬರುತ್ತೆ, ಅದನ್ನ ಕಿತ್ತಾಕ್ಲೇಬೇಕು, ಹೊಸದಾಗಿ ನೆಡ್ಲೇಬೇಕು. ಕಟ್ಟೆ ರೋಗ ಅಂತ ಹೇಳಿ, ಅದಕ್ಕೂ ಕಟ್ಟೆ ರೋಗ ಅಂತ ಬರ್ತದೆ, ಬಂದ್ರೆ ಪೂರ್ಣ ಪ್ರಮಾಣದಲ್ಲಿ ಹೋಗುತ್ತೆ ಅದು. ಆ ಲೆಕ್ಕಾಚಾರದಲ್ಲೇನೆ ಇದು 3 ವರ್ಷಕ್ಕೆ ಅಂತಾನೆ ನೆಟ್ಬಿಟ್ಟು ಮತ್ತೆ 3 ವರ್ಷ ಆದ್ಮೇಲೆ ತೆಗಿಯೋದಕ್ಕೇನೆ ಸಿದ್ಧರಾಗೆ ನೆಡ್ಬೇಕು ನೀವು? ಹೌದೌದು, ಈಗ ನಮ್ ಸೆಂಟ್ರಲ್ ಸರ್ಕಾರದ ಸಹಿತ ಸ್ಪೈಸ್ ಬೋರ್ಡ್ ನವರು ಸಹಿತ ಹೇಳ್ತಾರೆ, 3 ವರ್ಷಕ್ಕೆ ನೀವು ಅದಕ್ಕೆ ರೆಡಿ ಇರಿ, 3 ವರ್ಷದ ನಂತರ ನಿಮ್ದಲ್ಲ ಅದು ಕಿತ್ತಾಕ್ಬೇಕು ಅಂತ ಹೇಳ್ತಾರೆ ಅವರು. ಸರಿ, ಈಗ ನೀವು ಇಷ್ಟೆಲ್ಲ ಅಂತರ ಬೆಳೆಗಳನ್ನೆಲ್ಲ ಇಟ್ಕೊಂಡಿದ್ದೀರಲ್ಲ, ಏಲಕ್ಕಿ, ಬಾಳೆ ಇವೆಲ್ಲ ಇಟ್ಕೊಂಡಿದ್ದೀರಲ್ಲ, ಅಡಕೆಗೆ ಗೊಬ್ಬರ ನಿರ್ವಹಣೆ ಮಾಡಬೇಕಾದ್ರೆ ಇದಕ್ಕೂ ಮಾಡ್ತಿರೋ ಅಥವಾ ಇದಕ್ಕೇನಾರ ವಿಶೇಷವಾಗಿ ಎಕ್ಸ್ಟ್ರಾ ಗೊಬ್ಬರ ಕೊಡ್ತೀರಾ? ಹೇಗೆ ಅಡಕೆಗೆ ನಿರ್ವಹಣೆ ಮಾಡ್ಬೇಕಾದ್ರೆ ಹೆಚ್ಚಿನ ಫಲ ಎಲ್ಲ ಮುಗ್ದಿರುತ್ತೆ. ಈಗ ಏನಾಗ್ತಾ ಇದೆ ಅಂದ್ರೆ ಸ್ವಲ್ಪ ಕಾಳುಮೆಣಸಿಗೆ ಮತ್ತೆ ಏಲಕ್ಕಿಗೆ ನಮ್ಮ ಮೇ ತಿಂಗಳಲ್ಲಿ ಎಕ್ಸ್ಟ್ರಾ ಗೊಬ್ಬರವನ್ನು ಕೊಡ್ತಾ ಇದೀವಿ. ಸ್ವಲ್ಪ ಎರೆಹುಳನ ಗೊಬ್ಬರ ಇರ್ಬೋದು ಅಥವಾ ಸಾವಯವ ಯಾವ್ದಾದ್ರು ಗೊಬ್ಬರವನ್ನು ಕೊಡ್ತಾ ಇದೀವಿ. ಎರೆಹುಳ ಗೊಬ್ಬರಕ್ಕೆ ನೀವೇ ತೊಟ್ಟಿ ಏನಾರು ಮಾಡ್ಕೊಂಡಿದ್ದೀರಾ? ಹೌದು, ನಮ್ದ ತೊಟ್ಟಿ ಇದೆ. ಒಂದು ಸುಮಾರು 10 ಕ್ವಿಂಟಲ್ ಎರೆಹುಳನ್ನ ಎರೆಹುಳ ಗೊಬ್ಬರವನ್ನ ಇದು ಮಾಡ್ತೀವಿ. ನೀವೇ ಮಾಡ್ತೀರಿ, ನೀವೇ ತಯಾರು ಮಾಡ್ತೀರಿ? ಅಲ್ಲಿ ನಾವೇ ಸ್ವಂತ ಮಾಡ್ತಾ ಇದೀವಿ. ಮತ್ತೆ ಅದಕ್ಕೆ ಸಾವಯವ ಪದಾರ್ಥಗಳು ಕಳೀಲಿಕ್ಕೆ ಬೇಕಾದಷ್ಟು ಇದೆ. ನಮ್ಗೆ ಕಾಡು ಪದಾರ್ಥಗಳು ಕಮ್ಮಿ ಆಗ್ತದೆ ಅನ್ನೋ ಸಮಸ್ಯೆನೇ ಇಲ್ಲ, ಯಾಕೆಂದ್ರೆ ತುಂಬಾ ಕಾಡಿದೆ, ದರಕ್ಕೆ ಸಿಗುತ್ತೆ, ಸೊಪ್ಪು ಬೇಕಾದ್ರೂ ಸಿಗುತ್ತೆ, ಮತ್ತೆ ನಮ್ಮ ಕೃಷಿ ತ್ಯಾಜ್ಯಗಳೇ ಬೇಕಾದಷ್ಟು ಇರುತ್ತೆ. ಅಡಿಕೆ ಸಿಪ್ಪೆ ಕೊನೆ ಜಿಂಗು. ಈಗ ಅಡಿಕೆ ಸಿಪ್ಪೆಯಿಂದ ಸಹ ನೀವು ಇದನ್ನು ಮಾಡಬಹುದಾ, ಏನೋ ಎರೆಹುಳ ಗೊಬ್ಬರ ಮಾಡಬಹುದಾ? ಆ ಪ್ರಮಾಣದಲ್ಲಿ ಹಾಕಿದ್ರೆ ಆಗಲ್ಲ, ಸ್ವಲ್ಪ ಲೈಟ್ ಆಗಿ ಕೊಡ್ಬೋದು, ಜಾಸ್ತಿ ಹಾಕಿದ್ರೆ ಇದು ಮಾಡಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಒಣಸಿ ಮತ್ತೆ ಹಾಕ್ಬೇಕು. ಒಣಗಿಸಿ ಅಂದ್ರೆ ಯಾವ ಕ್ರಮದಲ್ಲಿ ಹಾಕ್ತೀರಿ? ಈಗ ನಾವು ಅಡಿಕೆ ಸುಳಿದು ಮತ್ತೆ ಹೊರಗಡೆ ಹಾಕಿರ್ತೀವಿ, ಅದು ಸ್ವಲ್ಪ ಒಣಗಿದ್ಮೇಲೆ ನೀರು ಬಿದ್ದು ಅದ್ದೆ ಆದ್ಮೇಲೆ ಮತ್ತೆ ಸ್ವಲ್ಪ ಲಡ್ಡಾಗಿರುತ್ತೆ, ಲಡ್ಡಾಗಿರುತ್ತೆ, ಅದನ್ನ ಹಾಕ್ತೀವಿ, ಅವಾಗ ಬರುತ್ತೆ ಅದು. ಅದ್ರ ಜೊತೆಗೆ ದರಗು ಮತ್ತೆ ಇತರ ಸಾವಯವ ಪದಾರ್ಥ ಹಾಕೋದ್ರಿಂದ ಅದು ಅನುಕೂಲ ಆಗುತ್ತೆ ಕಳಿಲಿಕ್ಕೆ. ಅದನ್ನೇ ಜಾಸ್ತಿ ಯೂಸ್ ಮಾಡಿದ್ರೆ ಬರಲ್ಲ ಅಡಿಕೆ ಸಿಪ್ಪೆನೆ, ಸ್ವಲ್ಪ ಅಡಿಕೆ ಸಿಪ್ಪೆ ಹಾಕ್ಬೋದು. ಹಾಗಾಗಿ ಅಡಿಕೆ ಸಿಪ್ಪೆನೂ ಸಹ ಮರುಬಳಕೆ ಮಾಡ್ಕೊಂಡಂಗೆ ಆಗುತ್ತೆ, ಅಲ್ಲಿ ಇಲ್ಲಿ ತೆಗೆದು ಒಗಾಸೋದಕ್ಕಿಂತ. ಹೌದೌದು, ಅದು ಬೆಸ್ಟ್ ಒಳ್ಳೆ ಇದು. ಮತ್ತೆ ಕೊನೆ ಜಿಂಗು, ಕೊನೆ ಜಿಂಗ್ ನಾವು ನೋಡ್ತೀವಿ, ಕೊನೆ ಜಿಂಗ್ ನಲ್ಲಿ ಎರೆಹುಳು ಇದಾದಂಗೆ ಜಾಸ್ತಿ ವಂಶಾಭಿವೃದ್ಧಿ ಆದಂಗೆ ಎಲ್ಲೂ ಆಗೋದಿಲ್ಲ, ತುಂಬಾ ಜಾಸ್ತಿ ಆಗಿ ಅದಕ್ಕೆ ಸಗಣಿ ನೀರು ಹಾಕ್ಬಿಟ್ರೆ ತುಂಬಾ ಚೆನ್ನಾಗುತ್ತೆ ಕೊನೆ ಜಿಂಗ್ ನಲ್ಲಿ ನಾರು ಪದಾರ್ಥ ಇರೋದ್ರಿಂದ. ಅಲ್ಲ, ಅದಕ್ಕೆ ನೀವು ಬೋರ್ಡ ಮಿಶ್ರಣ ಎಲ್ಲ ಹೊಡೆದಿರ್ತೀರಿ, ಅದೇನು ತೊಂದರೆ ಆಗಲ್ಲ ಎರೆಹುಳಿಗೆ? ಇಲ್ಲ ಇಲ್ಲ, ಏನೂ ಆಗಲ್ಲ, ಅದು ಬಿಸಿಲಲ್ಲಿ ಇದಾಗಿ ಅದೇನೋ ಪ್ರಮಾಣ ಕಳ್ಕೊಂಡಿರುತ್ತೆ ಅಂತ ಅನ್ಸುತ್ತೆ, ಅದರಿಂದ ಅದು ಏನೋ ತುಂಬಾ ಚೆನ್ನಾಗುತ್ತೆ. ಹಾಗಾಗಿ ಎರೆಹುಳು ಗೊಬ್ಬರ ಮತ್ತೆ ಜೊತೆಗೆ ಕಾಂಪೋಸ್ಟ್ ಅನ್ನ ನೀವು ಇದಕ್ಕೆಲ್ಲ ಬಳಸೋದ್ರಿಂದ ಸ್ವಲ್ಪ ರೋಗಬಾಧೆನೂ ಸ್ವಲ್ಪ ಕಡಿಮೆ ಆಗಿದೆ ಅಂತ ತಮ್ಮ ಅಭಿಪ್ರಾಯ? ರೋಗಬಾಧೆಯೂ ಕಡಿಮೆ ಇದೆ, ರೋಗಬಾಧೆ ಯಾವ ತರದಲ್ಲಾದ್ರೂ ಕಡಿಮೆ ಇರ್ಬೋದು, ನಮ್ಮ ಪ್ರಕೃತಿ ಇರೋದ್ರಿಂದಲೋ ಇದರಲ್ಲೂ ಕಡಿಮೆ ಇರ್ಬೋದು. ಈಗ ಅಡಿಕೆ ಕೃಷಿ ಬಗ್ಗೆ ಸ್ವಲ್ಪ ಹೇಳಿ. ಮಲೆನಾಡಿನಲ್ಲೇ ಒಂದು ರೀತಿ ಮಾಡ್ತಾರೆ, ಬಯಲಸೀಮೆನಲ್ಲೇ ಒಂದು ರೀತಿ ಮಾಡ್ತಾರೆ, ಕೊಚ್ಚಗತೆ ಮಾಡ್ತಾರೆ, ಮರ ಬಿಡಿಸಿ ಗೊಬ್ಬರ ಹಾಕಿ ಮತ್ತೆ ಅದಕ್ಕೆ ಮೇಲ್ಗಡೆ ಹೊಸ ಮಣ್ಣು ಹಾಕ್ತಾರೆ, ಈ ತರದೆಲ್ಲ ಹಲವಾರು ಕ್ರಮಗಳಿವೆ. ಹೌದು, ಇಲ್ಲಿ ನಮ್ದು ಸ್ವಲ್ಪ ಸಾಂಪ್ರದಾಯಿಕ ಕೃಷಿ ಅಂತ ಹೇಳಿ ಹೇಳ್ಬೋದು. ತುಂಬಾ ಹಳೆ ಮರಗಳಿದೆ, ಸುಮಾರು 70-80 ಅಡಿ ಎತ್ತರದ ಮರಗಳು ಇದೆ, ಈ ಹಳೆ ಕಾಲದ ಮರಗಳು. ಇಲ್ಲಿ ಹೇಗೆ ಅಂದ್ರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಬುಡ ಬಿಡಿಸ್ತೀವಿ, ತುಂಬಾ ಆಗುತ್ತೆ ಏನು ಮಾಡೋದಿಲ್ಲ, ಬೇರೆಗೆ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಜೂನ್ ತಿಂಗಳಲ್ಲಿ ಇಂದ ಸೊಪ್ಪು ಹಾಕ್ತೀವಿ, ಒಂದು ಗೊಬ್ಬರ ಗುಂಡಿ ಮಾಡಿ ಅದಕ್ಕೆ ಹಸಿ ತೊಪ್ಪನ್ನು ಹಾಕಿ ಅದಕ್ಕೆ ಉಳ್ಳೆ ಹಾಕ್ತೀವಿ, ಸಗಣಿನ ಗೊಬ್ಬರ, ಸಗಣಿ ಹಾಕಿ ಅದನ್ನ 2 ತಿಂಗಳು ಬಿಟ್ಟು ಮತ್ತೆ ಜೂನ್ ಅಕ್ಟೋಬರ್ನಲ್ಲಿ ನಾವು ಗೊಬ್ಬರನ್ನು ಹಾಕ್ಲಿಕ್ಕೆ ಹಿಡಿತೇವೆ. ಆಗ ಸ್ವಲ್ಪ ಪ್ರಮಾಣದಲ್ಲಿ ಬುಡ ಬಿಡಿಸ್ಕೊಂಡು ಅದಕ್ಕೆ ಸುಣ್ಣ ಹಾಕ್ತೀವಿ ಸ್ವಲ್ಪ. ಬೇವಿನ ಹಿಂಡಿ ಈಗ ಹಾಕ್ಲೇಬೇಕು, ಯಾಕೆಂದ್ರೆ ನಮ್ಮಲ್ಲೂ ತುಂಬಾ ಬೇರುಹುಳದ ಬಾಧೆ ಶುರುವಾಗಿದೆ. ಅದಕ್ಕೆ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಬೇವಿನ ಹಿಂಡಿ, ಬೇವಿನ ಬೀಜದ ಪುಡಿ. ಬೇವಿನ ಹಿಂಡಿ ಅನ್ನೋಕ್ಕಿಂತಲೂ ಹಿಂಡಿ ಯಾವುದಕ್ಕೂ ಬರೋದಿಲ್ಲ, ದಯವಿಟ್ಟು ಎಲ್ಲಾ ಕೃಷಿಕರು ಅದ್ರ ಬಗ್ಗೆ ಇದಿರಲಿ. ಬೇವಿನ ಬೀಜದ ಪುಡಿ ಹಾಕ್ತೀವಿ, ಅದು ತುಂಬಾ ಎಫೆಕ್ಟಿವ್ ಆಗಿದೆ. ಇದನ್ನ ಒಂದೊಂದು ಕಲ್ಲಿ ಒಂದೊಂದು ಕಲ್ಲಿ ಅಂತ ಹೇಳ್ತೀವಿ, ಸುಮಾರು 30-40 ಕೆಜಿ ಬರ್ತಾ ಇದೆ, ಅದನ್ನ ಹಾಕ್ತೀವಿ. ಅದನ್ನ ಸುಣ್ಣ ಯಾಕೆ ಹಾಕ್ತೀರಿ? ಸುಣ್ಣ ಹಾಕೋದ್ರಿಂದ pH ವ್ಯಾಲ್ಯೂ ಹೆಚ್ಚು ಕಡಿಮೆ ಇರುತ್ತೆ, ನಮ್ದು ಮಳೆ ಬಂದು ನಂಜಿನಂಶ ಜಾಸ್ತಿ ಇರೋದ್ರಿಂದ ಸುಣ್ಣವನ್ನ ಯೂಸ್ ಮಾಡ್ತಾ ಇದೀವಿ. ಯಾವಾಗ ಹಾಕ್ತೀರಿ ಅದನ್ನ? ಅದನ್ನ 2 ತರ ಹಾಕ್ತಾರೆ, ಮುಂದಿನ ವರ್ಷ ಕೃಷಿ ಮಾಡೋರು ಈಗಲೇ ಮೇ ತಿಂಗಳಲ್ಲಿ ಹಾಕ್ತಾರೆ, ಸುಮ್ನೆ ಭೂಮಿಗೆ ಹಾಕ್ಬಿಡ್ತಾರೆ. ಇನ್ನೊಂದು ಭೂಮಿಯನ್ನ ಅಗತ್ಯ ಮಾಡಿದಾಗ ಆವಾಗಲೂ ಸಹಿತ ಹಾಕ್ಬೋದು. ಹಾಗಾಗಿ ಮಣ್ಣಿನಲ್ಲಿರುವಂತಹ ರಸಸಾರವನ್ನ ಒಂದೇ ಲೆವೆಲ್ ನಲ್ಲಿ ಇಡಲಿಕ್ಕೆ, ಒಂದೇ ಮಟ್ಟದಲ್ಲಿ ಇಡ್ಲಿಕ್ಕೆ ಅದು ಅನುಕೂಲ ಆಗುತ್ತೆ ಸುಣ್ಣ ಬಳಸೋದ್ರಿಂದ. ಯಾಕೆಂದ್ರೆ ವಿಪರೀತ ಮಳೆ ಮೇಲ್ಮಣ್ಣು ಕೊಚ್ಚಣೆ ಆಗೋಗುತ್ತೆ, ಹಾಗಾಗಿ ರಸಸಾರದಲ್ಲಿ ವ್ಯತ್ಯಾಸ ಆಗೋದ್ರಿಂದ ಸುಣ್ಣ ಬಳಸೋದು ಒಳ್ಳೆ ಅಂತ ಇಲಾಖೆಯವರು ಹೇಳ್ತಾರೆ. ಆ ಕ್ರಮವನ್ನ ತಾವು ಅಳವಡಿಸಿಕೊಂಡು ಬಂದಿದ್ದೀರಿ. ಹೌದು. ಇನ್ನು ಇದ್ರ ಜೊತೆಗೆ ಗೇರು ಕೃಷಿಯನ್ನು ಸಹ ತಾವು ಮಾಡ್ತಾ ಇದ್ದೀರಿ, ಮತ್ತೆ ಅದು ಎಷ್ಟು ಎಕರೆನಲ್ಲಿದೆ, ಮತ್ತೆ ಯಾವ್ಯಾವ ತಳಿನೆಲ್ಲ ಹಾಕಿದಿರಿ? ನಾವು ಗೇರು ಕೃಷಿಯನ್ನ ಸುಮಾರು 1.5 ಎಕರೆ ಜಾಗದಲ್ಲಿ ಈಗ ಮಾಡ್ತಾ ಇದೀವಿ. ಈ ಒಂದೇ ಸರಿ ಹಾಕ್ಲಿಲ್ಲ, ಈಗ 4 ವರ್ಷದ ಹಿಂದೆ ಒಂದು 200 ಗಿಡಗಳನ್ನು ಹಾಕಿದೀವಿ, ಅದ್ರ ನೆಕ್ಸ್ಟ್ ವರ್ಷ ಮತ್ತೆ 100 ಗಿಡ, ಆತರ 400 ಗಿಡಗಳು ಈಗಿದೆ. ಈಗ ಒಂದು 200 ಗಿಡಗಳು ಫಸಲು ಬರ್ತಾ ಇದೆ. ವೆಂಗೂರ್ಲಾ 4 ಅಂತೇಳಿ ಹಾಕಿದೀವಿ, ಅದು ನಮ್ಮ ಸಂಸ್ಥೆ ಶೋಧ ಸಂಸ್ಥೆಯಿಂದ ತರಿಸಿದ್ವಿ. ಅವಾಗ ತರಿಸಿ ಎಲ್ಲರಿಗೂ ಕೊಟ್ಟಿದ್ರು, ಅದರಿಂದ ನಾವು ಮಾಡಿದ್ದೀವಿ. ಗೇರು ಫಸಲು ಚೆನ್ನಾಗಿ ಬರ್ತಾ ಇದೆ, ಇನ್ನ ಸ್ಟಾರ್ಟಿಂಗ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತುಂಬಾ, ನಮ್ಮ ಪಕ್ಕದಲ್ಲೇ ಮತ್ತೊಬ್ರು ತುಂಬಾ ಚೆನ್ನಾಗೇ ಮಾಡಿದ್ದಾರೆ, ನಮ್ದು ಅಷ್ಟು ಒಳ್ಳೆ ಪ್ರಮಾಣದಲ್ಲಿಲ್ಲ, ಚೆನ್ನಾಗಿದೆ. ಗೇರಿಗೆ ಸೊಳ್ಳೆ ರೋಗ ಒಂದು ಬರುತ್ತೆ ಅಂತೇಳಿ ತಜ್ಞರು ಹೇಳ್ತಾರೆ, ನಿಮ್ ಭಾಗದಲ್ಲಿ ಏನಾರು ಇದೆಯಾ ಅದು? ಟೀ ಮಸ್ಕಿಟೋ ಅಂತೇಳಿ, ಅದು ಇನ್ನು ನಮ್ಗಿನ್ನು ಗೊತ್ತಾಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇದೆ, ಇಲ್ಲುವ ಆ ಪ್ರಮಾಣದಲ್ಲ, ಅದಕ್ಕೆ ಸಾವಯವ ಔಷಧಿಗಳು ಇದೆ, ಅದನ್ನೇ ಹೊಡಿತಾ ಇದೀವಿ. ಸರಿ ಹರ್ಷ ಅವರು, ಈಗ ಈ ಸಾಂಬಾರು ಬೆಳೆಗಳ ಉತ್ಪನ್ನಗಳು ಮತ್ತೆ ಗೇರು ಬೀಜವನ್ನೆಲ್ಲ ಮಾರುಕಟ್ಟೆಗೆಲ್ಲ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಮನೆ ಬಾಗ್ಲಲ್ಲೇ ಕೆಲವರೆಲ್ಲ ವ್ಯಾಪಾರ ಮಾಡ್ತಾರೆ, ಅಲ್ಲೇ ಅವ್ರಿಗೆ ಕೊಟ್ಬಿಡ್ತೀರಾ ಹೇಗೆ? ಇಲ್ಲ, ನಾವು ಮನೆ ಬಾಗ್ಲಲ್ಲಿ ಯಾವ್ದೇ ಉತ್ಪನ್ನಗಳನ್ನು ಕೊಡೋದಿಲ್ಲ, ನಮ್ದೇ ಸಂಸ್ಥೆ ಇದೆ ಶೋಧ. ನಿಮ್ದೇ ಸಂಸ್ಥೆ ಶೋಧ? ಏನ್ ಹಾಗಂದ್ರೆ? ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ, ರೈತ ಉತ್ಪಾದಕ ಸಂಸ್ಥೆ. ಇದನ್ನ ನಾವೇ ಎಲ್ಲ ಒಂದಿಷ್ಟು ಜನ ಆಸಕ್ತರೆಲ್ಲ ಸೇರಿ ಕಟ್ಟು ಬೆಳೆಸಿದೀವಿ, ಈಗ ಒಂದು ವರ್ಷ ಆಯ್ತು. ಅದಕ್ಕಿಂತ ಮುಂಚೆನೂ ಒಂದು ಸಂಸ್ಥೆ ಇದೆ ನಮ್ದು, ಶೋಧ ಅಂತೇಳಿ, ಅದು ಶೋಧನೆ, ಅದು ಸಾವಯವ ಕೃಷಿ ಸಂಬಂಧಪಟ್ಟಿರೋದು. ಅದರಿಂದ ಈಗ ಇದ್ರ ಪ್ರೊಡ್ಯೂಸರ್ ಕಂಪನಿ ಕಡೆ ಬಂದಿದೀವಿ. ನಿಮ್ಗೆ ಈ ಉತ್ಪಾದಕ ಸಂಸ್ಥೆನಲ್ಲಿ ಮಾರಾಟ ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಆಗತ್ತೆ ಅಂತ? ಹೌದೌದು, ಯಾಕೆಂದ್ರೆ ಒಂದು ಜಾಗತಿಕ ಮಟ್ಟದಲ್ಲಿ ಬೆಳೆ ಯಾವ ತರ ಇರುತ್ತೆ ಅಂತ ಗೊತ್ತಾಗೋದಿಲ್ಲ, ಈ ಸಂಸ್ಥೆಗಳು ಇರೋದ್ರಿಂದ ಅವರಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರ್ತದೆ. ಅಲ್ಲದೆ ಇಲ್ಲಿ ಏನೇನ್ ತಗೋಬಹುದು, ಏನೇನ್ ಬಿಡ್ಬೋದು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಈಗ ನಿಮಗೆ ಧಾರಣೆ ಏನು ಸ್ಪರ್ಧಾತ್ಮಕವಾಗಿರುತ್ತೋ ಅಥವಾ ಹೊರಗಡೆ ಮಾರ್ಕೆಟ್ಗಿಂತ ಏನಾರ ಸ್ವಲ್ಪ ವ್ಯತ್ಯಾಸ ಬರುತ್ತೋ ನಿಮ್ಮ ಸಂಸ್ಥೆನಲ್ಲಿ ಮಾರಾಟ ಮಾಡೋದ್ರಿಂದ? ಒಂದು ನಮ್ ಸಂಸ್ಥೆ ಆಗಿರೋದ್ರಿಂದ ಲಾಭ ಬಂದ್ರೂ ನಮ್ಗೆ ಬರುತ್ತದೆ, ಧಾರಣೆನೂ ತುಂಬಾ ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ. ಮಾರ್ಕೆಟ್ಗಿಂತ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಇರ್ಲೇ ತಗೊಳ್ತಾರೆ. ಅಲ್ಲದೆ ಏನೇ ಲಾಭ ಬಂದ್ರೂ ನಮ್ಮ ರೈತರಿಗೆ ಬರ್ತಾ ಇದೆ, ಅದು ಲಾಭ ನಮಗೆ. ಹಾಗಾಗಿ ರೈತರು ಎಲ್ಲ ಒಟ್ಟಾಗ್ಬಿಟ್ಟು ಈ ತರದ ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡಿಕೊಂಡ್ರೆ ಮಾರುಕಟ್ಟೆ ಸಮಸ್ಯೆ ಒಂದು ಬಗೆಹರಿಯುತ್ತೆ ಅನ್ನುವಂತ ಅನುಭವ ತಮಗೆ ಬಂದಿದೆ. ಹೌದು, ನಾವು ಅದೇ ಯೋಚನೆ ಮಾಡ್ತೇವೆ, ಎಲ್ಲ ರೈತರು ಅದನ್ನೇ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಯಾರೋ ಬೇರೆಯವ್ರಿಗೆ ಕೊಡೋದಕ್ಕಿಂತಲೂ ನಮ್ಮ ಸಂಸ್ಥೆಗಳಿಗೆ ಕೊಟ್ಟಾಗ, ಈಗ ನಾವು ಅಡಕೆಯನ್ನ ಇಲ್ಲೇ ನಮ್ದು ಆಪ್ಸ್ಕೋಸ್ ಅಂತ ಇದೆ ಫೆಡರೇಷನ್, ಅಥವಾ ಆಪ್ಸ್ಕೋಸ್ ಅಂತ ಹೇಳಿ ಅದಕ್ಕೆ ಕೊಡ್ತೀವಿ, ಮ್ಯಾಮ್ಕೋಸ್ ಅಂತ ಇದೆ ಅದಕ್ಕೆ ಕೊಡ್ತೀವಿ. ಯಾವುದೇ ಈ ಮಧ್ಯವರ್ತಿಗಳಿಗೆ ಯಾವ್ದನ್ನು ಕಡಿಮೆ ಇಲ್ಲಿ ಜನರು ಕೊಡ್ತಾ ಇಲ್ಲ, ಹೆಚ್ಚಿನ ಪಾಲು ಸಂಸ್ಥೆಗಳಿಗೆ ಕೊಡ್ತಾ ಇದ್ದಾರೆ. ಆ ತರ ಸಂಸ್ಥೆಗಳು ಕೊಟ್ಟಾಗ ಸಂಸ್ಥೆಗಳು ಬೆಳೆಯುತ್ತದೆ, ಜೊತೆಗೆ ನಾವು ಬೆಳಿತೀವಿ. ಹರ್ಷ ಅವರೇ, ಪಿಯುಸಿನಲ್ಲಿ ಓದನ್ನ ಮೊಟಕು ಕಳಿಸ್ತೆ ಅನ್ನೋಂತ ಬೇಜಾರ್ ಖಂಡಿತ ಇಲ್ಲ ಈಗ, ಯಾಕೆಂದ್ರೆ ನಿಮ್ಮ ಕೃಷಿ ಅನುಭವಗಳನ್ನೆಲ್ಲ ಕೇಳಿದಾಗ? ನಿಜವಾಗ್ಲೂ ಇಲ್ಲ, ಯಾಕೆಂದ್ರೆ ಈಗ ನಮ್ಗೆ ಆ ನೆಟ್ ಗಿಡ ಫಸಲು ಬರ್ತಾ ಇದೆಯಲ್ಲ, ಅದನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಒಂದೇನು ಅಂದ್ರೆ ನಮ್ಗೆ ರೈತರಿಗೆ ದೊಡ್ಡ ಡ್ರಾಬ್ಯಾಕ್ ಅಂತ ಹೇಳ್ಬೋದು, ಅದು ಏನು ಅಂದ್ರೆ ರೇಟ್ ನಮ್ಗೆ ಯಾವುದೇ ಸ್ಥಿರತೆ ಇಲ್ಲ, ಅದು ದೊಡ್ಡ ನಮ್ಗೆ ಹಾನಿಕರ. ಯಾವುದೇ ಬೆಳೆ ಬೆಳಿಬಹುದು, ಈಗ ನಾವು ಲಾಸ್ಟ್ ಇಯರ್ ಕಾಳುಮೆಣಸಿಗೆ 650-700 ರೂಪಾಯಿ ಇತ್ತು, ಈಗ ಅದೇ ಹಿಂದಿನ ವರ್ಷದಿಂದ ಸೀದಾ 300 ರೂಪಾಯಿ ಬಂದಿದೆ. ಈ ತರದ ವ್ಯತ್ಯಾಸಗಳು ತುಂಬಾ ತೊಂದರೆ ಆಗ್ತದೆ ರೈತರಿಗೆ. ಆಮೇಲೆ ಮಾರ್ಕೆಟಿಗೆ ಕೆಲವು ನಮ್ದು ಬಾಳೆ ಇದೆ, ಬಾಳೆಗೆ ಮಾರ್ಕೆಟಿಂಗೇ ಇಲ್ಲ, ನಮ್ಮ ಸಂಸ್ಥೆಯಿಂದಲೂ ಪಾಪ ಅವರಿಗೂ ಕಷ್ಟ ಇದೆ ತಗೊಳ್ಳಿಕ್ಕೆ. ಹಸಿ ವ್ಯಾಪಾರ ಆಗಿರೋದ್ರಿಂದ ಇಲ್ಲಿ ಮಧ್ಯವರ್ತಿಗಳಿಗೆ ಕೊಡ್ಬೇಕಾಗ್ತದೆ, ಯಾಕೆಂದ್ರೆ ನಾವು ಬಾರಿ ಒಳಗೆ ಕಾಡಿನೊಳಗಿದ್ದಂಗಿದೀವಿ, ಅದು ಸ್ವಲ್ಪ ಉತ್ಪನ್ನ ನಮ್ಗೆ ಒಳ್ಳೇದಾಗಬೇಕಾಗಿದೆ. ಹಾಗಾಗಿ ಇನ್ನುಳಿದಂತೆ ತಾವು ಖುಷಿಯಾಗಿದ್ದೀರಿ, ನೆಮ್ಮದಿಯಾಗಿದ್ದೀರಿ, ಇದುವರೆಗೆ ತಮ್ಮ ಈ ಕೃಷಿ ಅನುಭವಗಳನ್ನ ನೆಮ್ಮದಿಯ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ತೋಟಗಾರಿಕೆ ಮತ್ತು ಸಂಬಾರು ಬೆಳೆ ಕೃಷಿ ಅನುಭವ ಈ ಕುರಿತು ಹೊಸನಗರದ ಕೆರೆಕೊಂಡದ ಹರ್ಷ ಕೆಕೆ ಅವರೊಡನೆ ಸಂದರ್ಶನ ಕೇಳಿದ್ರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಕೇಂದ್ರಪ್ಪ.